ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡಲು ಸಾವಯವ ಪದಾರ್ಥದ ಪಾತ್ರ ಈ ಕುರಿತು ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದ ಮಣ್ಣು ಶಾಸ್ತ್ರ ವಿಭಾಗದ ತಜ್ಞರಾದ ಶಿವಕುಮಾರ್ ಕೆಎಂ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಶಿವಕುಮಾರ್ ಕೆಎಂ ಅವರಿದ್ದಾರೆ. ಇವರು ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಮಣ್ಣು ಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಣ್ಣಿನಲ್ಲಿ ಸಾವಯವ ಪದಾರ್ಥ ಬಹಳ ಮುಖ್ಯ. ನೀವು ಎಷ್ಟೇ ರಾಸಾಯನಿಕ ಹಾಕಿದ್ರೂ ಕೂಡ ಸಾವಯವ ಪದಾರ್ಥ ಇರಲಿಲ್ಲ ಅಂದ್ರೆ ರಾಸಾಯನಿಕ ಹಾಕಿದ್ದು ಉಪಯೋಗ ಆಗೋದಿಲ್ಲ. ಹಾಗಾಗಿ ಈ ಸಾವಯವ ಪದಾರ್ಥ ಮಣ್ಣಿನಲ್ಲಿ ಎಷ್ಟು ಪ್ರಮುಖ ಮತ್ತು ಅದನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋ ನಿಟ್ಟಿನೊಳಗೆ ಡಾಕ್ಟರ್ ಶಿವಕುಮಾರ್ ಕೆಎಂ ಅವರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಶಿವಕುಮಾರ್. ನಮಸ್ಕಾರ ಸರ್. ಮಣ್ಣು ವಿಜ್ಞಾನಿಗಳು ನೀವು, ಮಣ್ಣಿನ ಜೊತೆ ಮಾತಾಡಿದವರು. ಹಾಗಾಗಿ ಮಣ್ಣಿನಲ್ಲಿ ನಮಗೆ ಸಾವಯವ ಪದಾರ್ಥ ಇರಬೇಕು, ಅದು ಬಹಳ ಮುಖ್ಯ ಅಂತ ಹೇಳ್ತಾ ಇರ್ತೀವಿ. ಯಾಕೆ ಒಂದು ಪ್ರಮುಖವಾದ ಒಂದು ರೈತರಿಗೆ ಬೇಕಾದ ಜನರಿಗೆ ಒಂದು ಪ್ರಶ್ನೆಯನ್ನ ಕೇಳಿದಿರಿ. ಮಣ್ಣು ಅಂತಂದ್ರೆ ಜೀವ, ಮಣ್ಣಿಗೆ ಜೀವ ಬೇಕು ಅಂದ್ರೆ ಅದು ಸಾವಯವ ಅಂಶ ಇದ್ರೇನೆ ಅದರಲ್ಲಿ ಜೀವ. ಯಾಕೆ ಸಾವಯವ ಅಂಶ ಬೇಕು ಅಂದ್ರೆ ಮಣ್ಣಿನಲ್ಲಿ ಸಕಲವಾದ ಜೀವರಾಶಿಗಳು ಇರ್ತವೆ, ಅವಕ್ಕೆಲ್ಲ ಆಹಾರವನ್ನ ಒದಗಿಸತಕ್ಕಂಥ ಪದಾರ್ಥ ಅಂದ್ರೆ ಸಾವಯವ ಅಂಶ. ಈಗ ನಾವು ನೋಡಿದೀವಿ ಈ ಭೂಪ್ರದೇಶದಲ್ಲಿ ವಿವಿಧ ರೀತಿಯಾದ ಒಂದು ಮಣ್ಣಿನ ಗುಣಧರ್ಮಗಳು, ವಿವಿಧ ರೀತಿಯ ಮಣ್ಣುಗಳು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಮರಳು ಮಣ್ಣು ಅಂತ ಎಲ್ಲ ಇರುತ್ತೆ. ಅದು ಹೆಚ್ಚುವಾಗಿ ನಮಗೆ ಈ ಭಾಗದಲ್ಲಿ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಜಾಸ್ತಿ ಇದೆ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಇಲ್ಲಿ ಒಂದು ಹುಳಿ ಅಂತಕ್ಕಂಥ ಮಣ್ಣಿದೆ. ಈ ಕೆಂಪು ಮಣ್ಣಿಗೆ ಸೇರಿದ ಒಂದು ಜಾತಿಯಾದ ಹುಳಿ ಮಣ್ಣಿದೆ. ಇಲ್ಲಿ ಸಾವಯವ ಅಂಶ ತುಂಬಾನೇ ಕಡಿಮೆ ಇದೆ. ಯಾಕೆ ಅಂತಂದ್ರೆ ಇಷ್ಟೊಂದು ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲೂ ಕೂಡ ಸಾವಯವ ಕಡಿಮೆ ಇದೆ ಅಂತ ಹೇಳ್ತಾ ಇದೆ. ಆದರೆ ಸಾವಯವ ಕಡಿಮೆ ಯಾಕಿದೆ ಅಂತಂದ್ರೆ ಇಲ್ಲಿ ಅಷ್ಟೇ ಟೆಂಪರೇಚರ್ ಕೂಡ ಇದೆ. ಯಾವುದೇ ಒಂದು ಸಾವಯವ ಅಂಶ ಹಾಕಿದ್ರೆ ಅದು ಮಣ್ಣಿನಲ್ಲಿ ಒಂದು ಮಿನರಲೈಸೇಷನ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಮಿನರಲೈಸೇಷನ್ ಅಂತ ಅದಾಗಿ ಅಲ್ಲಿ ಕಡಿಮೆ ಆಗ್ತಾ ಇದೆ. ಆ ಸಾವಯವ ಅಂಶ ಕಡಿಮೆ ಆದಾಗ ಮಣ್ಣಿನ ಒಂದು ಆರೋಗ್ಯ ಕುಂಠಿತವಾಗಿರುತ್ತೆ. ಮತ್ತೆ ಅರಣ್ಯ ಪ್ರದೇಶಕ್ಕೆ ಹೋದ್ರೆ ಸಾವಯವ ಅಂಶ ಅಲ್ಲಿ ಜಾಸ್ತಿ ಇರ್ತದೆ. ಅಲ್ಲಿ ಯಾಕೆ ಜಾಸ್ತಿ ಇರ್ತದೆ, ಅಲ್ಲಿ ಸಾವಯವ ಮೂಲವಾದ ಒಂದು ಅಂಶಗಳು ಎಲೆ, ತಗುರು, ಟೊಂಗೆ ಏನಿರ್ಬೋದು ಸಸ್ಯ ಪದಾರ್ಥಗಳಾದ ಸಸ್ಯದ ಭೂಮಿಯಲ್ಲಿ ಬೀಳ್ತಕ್ಕಂಥ ಸಸ್ಯ ಪ್ರದೇಶಗಳು ಮಣ್ಣಿನೊಳಗೆ ಸೇರಿ ಆ ಸೂಕ್ಷ್ಮಾಣು ಜೀವಿಗಳಿಂದ ಕರಗಿ ಅದನ್ನು ಒಂದು ಶಿಲೀಂಧ್ರವಾಗಿ ಅಲ್ಲಿ ಸಾವಯವ ಅಂಶ ಜಾಸ್ತಿ, ಅಲ್ಲಿ ಕೂಡ ಸಾವಯವ ಅಂಶ ಜಾಸ್ತಿ ಇರ್ತದೆ. ಸಾಮಾನ್ಯವಾಗಿ ಹೇಳಬೇಕು ಅಂತಾರೆ ಸಾವಯವ ಅಂಶ ಇಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಂದಕ್ಕಿಂತ ಜಾಸ್ತಿ ಇದೆ. ನಾನು ಇಲ್ಲಿವರೆಗೆ ಕಳೆದ ಒಂದು 10 ವರ್ಷದಿಂದ ಈ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ವಿವಿಧ ರೀತಿಯ ವಿವಿಧ ಭಾಗದ ರೈತರ ಜಮೀನಿನ ಮಣ್ಣಿನ ಒಂದು ಪರೀಕ್ಷೆಯನ್ನು ಮಾಡಿದ್ದೇವೆ. ಸುಮಾರು 900 ಹೆಚ್ಚು ರೈತರ ಒಂದು ಸ್ಯಾಂಪಲ್ನ ಪರೀಕ್ಷೆ ಮಾಡಿ ನೋಡಿದಾಗ ಅಲ್ಲಿ ಸಾವಯವ ಅಂಶ ಕಡಿಮೆ ಇದೆ. ಅಲ್ಲಿ ನಾವು ಸಾಮಾನ್ಯವಾಗಿ ನೋಡಬೇಕು ಅಂದ್ರೆ 0.5% ಇಂದ ಹಿಡಿದು 1%ವರೆಗೂ ಮಾತ್ರನೇ ಇದೆ ಅಲ್ಲಿ. ಅದರಿಂದ ಈಗಾಗಿ ಸಾವಯವ ಅಂಶನ ನಾವು ಜಾಸ್ತಿ ಮಾಡಬೇಕು. ಸಾವಯವ ಅಂಶ ಜಾಸ್ತಿ ಮಣ್ಣಿಗೆ ಸೇರಿಸೋದ್ರಿಂದ ಕೂಡ ಒಂದು ಮಣ್ಣಿನ ಆರೋಗ್ಯ ಕೂಡ ಹೆಚ್ಚಿಗೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಸಾವಯವ ಪದಾರ್ಥ ಮಣ್ಣಿನೊಳಗೆ ಕಡಿಮೆ ಆಗಲಿಕ್ಕೆ ನಿಸರ್ಗ ಕಾರಣನೋ ಮನುಷ್ಯ ಕಾರಣನೋ? ಇದು ಒಂದು ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಈ ಸಾವಯವ ಅಂಶ ಕಾರಣ ಆಗಿದ್ದಕ್ಕೆ ಸಾವಯವ ಅಂಶ ಸಿಗ್ತಾ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಏನು ಮಾಡರ್ನ್ ಕೃಷಿ, ಆಧುನಿಕ ಕೃಷಿ ಅಂತ ಹೇಳ್ತಿದೀವಿ, ಈ ರಾಸಾಯನಿಕ ಗೊಬ್ಬರಗಳು ಬಂದ ಮೇಲೆ ಜನರು ಅತಿ ಹೆಚ್ಚು ಒಲವಿನ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾ ಇದ್ದಾರೆ. ಸಾವಯವ ಅಂಶನ ಅದೆಷ್ಟು ತ್ಯಾಜ್ಯಗಳು ನಾವು ಹೇಳ್ಬೋದು ಅರಣ್ಯ ಈ ಭಾಗದಲ್ಲಿ ಏನೋ ನಾವು ಭೂಪ್ರದೇಶದಲ್ಲಿ ಅರಣ್ಯ ಪ್ರದೇಶದಲ್ಲಿ ಸಿಗ್ತಕ್ಕಂಥ ಎಲೆ ತರಗಲುಗಳು ಅದೆಲ್ಲ ಅದನ್ನೆಲ್ಲ ತಗೊಂಡು ಅದನ್ನ ಉಪಯೋಗಿಸಿ ಅದನ್ನ ಕಾಂಪೋಸ್ಟ್ ಮಾಡಿ ಸೇರಿಸಿದ್ರೆ ಒಳ್ಳೇದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಭಾಗ ನಮ್ಮ ಮಲೆನಾಡು ಭಾಗ ಅತಿ ಹೆಚ್ಚುವಾಗಿ ಅಡಿಕೆ ಬೆಳೆಯನ್ನ ಒಂದು ಪ್ರಮುಖವಾದ ಬೆಳೆ, ಆದ್ರೆ ಅಡಿಕೆ ಸಿಪ್ಪೆಯನ್ನ ನಾವು ಅದರಿಂದ ಅದನ್ನ ನಾವು ಅದರಿಂದ ಉಪಯೋಗ ಬರಲ್ಲ ಅಂತ ಐತಿಹ್ಯ ರೋಡ್ಗಳೆಲ್ಲ ಬಿಸಾಕ್ತಾರೆ. ಅದು ಖಂಡಿತ ಕಸ ಅಲ್ಲ, ಅದು ಕಸದಿಂದ ರಸ ಮಾಡಿ ಅದರ ಕಾಂಪೋಸ್ಟ್ ಅನ್ನ ಮಾಡಿ ಮಣ್ಣಿಗೆ ಸೇರಿಸಿದ್ರೆ ಅದು ಖಂಡಿತವಾಗೂ ಸಾವಯವ ಅಂಶ ಜಾಸ್ತಿ ಆಗುತ್ತೆ. ನೀವು ಕೇಳಿರೋ ಪ್ರಶ್ನೆ ಇದೆ, ನಿಸರ್ಗ ಸಾವಯವ ಅಂಶ ಕಡಿಮೆ ಅಂತ ನಿಸರ್ಗ ಕಾರಣನೋ ಅಥವಾ ಮಾನವನೋ ಕಾರಣ ಅಂತ, ನನ್ನ ಪ್ರಕಾರ ಮಾನವನಿಂದ. ನಿಸರ್ಗ ನಮ್ಗೆಲ್ಲನೂ ಕೊಟ್ಟಿದೆ ಭೂಮಿಗೆ, ನಮ್ಗೆ ಏನು ಯು ಆರ್ ಬ್ಲೆಸ್ಸೆಡ್ ವಿತ್ ವೆರಿ ಗುಡ್ ರಿಸೋರ್ಸ್ ನಾವೆಲ್ಲಾದ್ರೂ ಇದೆ. ನಮಗೆ ಮಳೆ ಬರಲ್ಲ ಅಂತ ಹೇಳ್ತಾರೆ, ಈ ವರ್ಷ ಮಳೆ ಪ್ರಮಾಣ ಒಂದ್ ಟೈಮ್ ಜಾಸ್ತಿ ಆಗುತ್ತೆ, ಒಂದ್ ಟೈಮ್ ಕಡಿಮೆ ಆಗುತ್ತೆ. ಮತ್ತೆ ನಮ್ಗೆ ಯಾಕೆ ನಮ್ಗೆ ಅಷ್ಟು ಇದಾಗ್ತದೆ ಅಂದ್ರೆ, ಈಗ ನಮ್ಮ ಹೆಚ್ಚುತ್ತಿರುವ ಜನಸಂಖ್ಯೆ ನಮ್ಗೆ ವರ್ಷ ವರ್ಷ ಈಗ ಸುಮಾರು 140 ಕೋಟಿಗೂ ಜಾಸ್ತಿ ಆಗ್ತೀವಿ. 140 ಕೋಟಿಗೂ ಜಾಸ್ತಿ ಭಾರತ ದೇಶದಲ್ಲಿ ಅಂದ್ರೆ ಅವ್ರಿಗೆಲ್ಲ ನಾವು ಆಹಾರ ಉತ್ಪಾದನೆ ಮಾಡುವ, ಆಹಾರ ಉತ್ಪಾದನೆ ಮಾಡಬೇಕು ಅಂದಾಗ ನಾವು ಅರಣ್ಯ ಪ್ರದೇಶವನ್ನ ನಾವು ಕಡಿಮೆಗೊಳಿಸ್ತೀವಿ. ನಾವು ಏನು ಕಲ್ಟಿವೇಬಲ್ ಲ್ಯಾಂಡ್, ನಾವು ಕೃಷಿಗೆ ನಮಗೆ ಕೃಷಿಯನ್ನ ಜಾಸ್ತಿ ಮಾಡ್ತೀವಿ. ಮತ್ತೆ ನಮ್ಮ ಅರ್ಬನೈಸೇಷನ್ಗೆ ನಮ್ಗೆ ಲ್ಯಾಂಡ್ ಬೇಕಾಗ್ತಿದೆ, ಅಲ್ಲೂ ಕೂಡ ನಾವು ಜಾಸ್ತಿ ಇದೀವಿ. ಅದರಲ್ಲಿ ನಾವು ಭೂಮಿ ಮೇಲೆ ಸಿಕ್ತಕ್ಕ ಬೆಳೀತಕ್ಕಂತ ಬೆಳೆಗಳು ಮತ್ತೆ ಸಸ್ಯ ರೂಪಗಳನ್ನೆಲ್ಲ ಕಡಿಮೆ ಆಯ್ತು. ಅದರಿಂದನೇ ಕೂಡ ನಮ್ಗೆ ಮಾನವನೇ ಮೇನ್ ಇದಕ್ಕೆ ಕಾರಣ ಅಂತ ನಾನು ಏನ್ ಹೇಳ್ತೀನಿ. ಅದರಲ್ಲಿ ಮಾನವ ಯಾವ್ಯಾವ್ದು ಸಾವಯವ ಅಂಶ ಅಂತ ಸುಮಾರು ಸಿಗುತ್ತೆ. ಸಾವಯವ ಅಂಶ ಎಲ್ಲಿಂದ ಸಿಗುತ್ತೆ ಅಂದ್ರೆ, ನಾವು ಕೃಷಿ ತ್ಯಾಜ್ಯ ಇರ್ಬೋದು, ಯಾವುದೇ ಒಂದು ಫ್ಯಾಕ್ಟ್ರಿ, ನಾವು ಗ್ರೋ ಬೇಸ್ಡ್ ಫ್ಯಾಕ್ಟ್ರಿಗಳು ಕಾರ್ಖಾನೆಗಳಿಂದ ಸಿಗ್ತಾ, ಅದು ಕೂಡ ಅತಿ ಹೆಚ್ಚು ಒಂದು ಸಾವಯವ ಅಂಶ ಇರ್ತದೆ ಮತ್ತೆ ಪೋಷಕಾಂಶಗಳಿರ್ತದೆ. ಅದೆಲ್ಲ ಒಟ್ಟಾರೆ ಹೇಳ್ಬೇಕು ಅಂದ್ರೆ, ಯಾವುದೇ ಒಂದು ಸಾವಯವ ಕೊಡಿಯತಕ್ಕಂತ ಅಂಶನ ನಾವು ಎಲ್ಲ ಸಂಗ್ರಹಣೆ ಮಾಡಿ ಅದನ್ನ ಒಂದು ಗೊಬ್ಬರವನ್ನ ಮಾಡಿ ಕಾಂಪೋಸ್ಟ್ ಅನ್ನ ಮಾಡಿ ಅದಕ್ಕೆ ಮಣ್ಣಿಗೆ ಸೇರಿಸಿ ಮಣ್ಣಿನಲ್ಲಿ ಒಂದು ಆರೋಗ್ಯ ಸೇರಿಸೋದ್ರಿಂದ ಮಣ್ಣಿನ ಆರೋಗ್ಯ ಜಾಸ್ತಿ ಆಗುತ್ತೆ, ಮಣ್ಣಿನ ಸಾವಯವ ಅಂಶ ಜಾಸ್ತಿ ಆಗುತ್ತೆ. ಮಣ್ಣಿನ ಸಾವಯವ ಜಾಸ್ತಿ ಆಯ್ತು ಅಂದ್ರೆ ಅಲ್ಲಿರ್ತಕ್ಕಂಥ ಪೋಷಕಾಂಶಗಳು ಕೂಡ ಜಾಸ್ತಿ ಆಗುತ್ತೆ, ಅಲ್ಲಿರ್ತಕ್ಕಂಥ ಜೀವಾಣುಗಳು. ನಿನ್ ತಲೆಯಲ್ಲಿ ಏನಿದೆ ಮಣ್ಣು ಅಂತ ಹೇಳ್ತೀವಿ, ಯಾಕಂದ್ರೆ ನಾವು ಮಣ್ಣಿಲ್ಲದೆ ನಾವು ಬದುಕೋಕೆ ಆಗೋದಿಲ್ಲ. ಮಣ್ಣು ಎಲ್ಲಾನು ಕೊಡ್ತದೆ. ಮಣ್ಣಿನ ನಾವು ಒಂದು ಆರೋಗ್ಯನ ಕಾಪಾಡಬೇಕು ಅಂತಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಅದಕ್ಕೆ ಸಾವಯವ ಅಂಶ ಹಾಕಬೇಕು. ಅದ ನಾನು ಈ ಮೂಲಕ ದಯವಿಟ್ಟು ರೈತ ಬಾಂಧವರಲ್ಲಿ ಕೇಳ್ಕೊಳ್ತೀನಿ, ನೀವು ಮಣ್ಣಿನಲ್ಲಿ ಸಾವಯವ ಅಂಶನ ಜಾಸ್ತಿ ಮಾಡಬೇಕು ಅಂತಂದ್ರೆ, ಯಾವುದೇ ತ್ಯಾಜ್ಯ ಇರ್ಬೋದು, ಯಾವುದೇ ಕೊಳೆಯತಕ್ಕಂಥ ಅಂಶನ ನೀವು ಸಂಗ್ರಹಣೆ ಮಾಡಿ ಅದನ್ನ ಗೊಬ್ಬರವನ್ನ ಮಾಡಿ ಅದನ್ನ ಉಪಯೋಗಿಸಿ ಸಂರಕ್ಷಣೆ ಮಾಡಿ ಮಣ್ಣಿಗೆ ಸೇರಿಸಿದ್ರೆ ನಾವು ಹೆಚ್ಚುತ್ತಿರುವ ಭಾರತ ಜನಸಂಖ್ಯೆಯಲ್ಲಿ ಆಹಾರ ಉತ್ಪನ್ನ ಸವಾಲನ್ನು ನಾವು ಸ್ವೀಕರಿಸಿ ಮುಂದಿನ ಜನಾಂಗಕ್ಕೂ ಕೂಡ, ಈಗಿನ ಜನಾಂಗ ಮತ್ತೆ ಮುಂದಿನ ಜನಾಂಗಕ್ಕೂ ಕೂಡ ನಾವು ಆಹಾರನ ಒದಗಿಸಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಂದ್ರೆ ಈ ತ್ಯಾಜ್ಯ ಇರುತ್ತೆ, ಪೋಲಾಗಿ ಹೋಗ್ತಾ ಇರುತ್ತೆ, ಎಲ್ಲೋ ಬೀಸ್ತೀವಿ ಅಥವಾ ಸುಡ್ತೀವಿ, ಅದ್ರ ಬದಲಾಗಿ ಅವುಗಳನ್ನ ಎರೆಗೊಬ್ಬರವನ್ನಾಗಿ ತಯಾರು ಮಾಡಬಹುದು, ತಿಪ್ಪೆ ಗೊಬ್ಬರವಾಗಿ ಮಾಡಬಹುದು, ಕಾಂಪೋಸ್ಟ್ ಆಗಿ ಮಾಡಬಹುದು, ಬೇರೆ ಬೇರೆ ರೀತಿಯಿಂದ ನಮ್ಗೆ ಏನೇನು ಸಾಧ್ಯತೆ ಇದೆ ಆ ರೀತಿ ತಯಾರು ಮಾಡಿ ನಮ್ಮ ಹೊಲಗಳಿಗೆ ಹಾಕಿದ್ರೆ ಇನ್ನೂ ಅನುಕೂಲ. ಹೌದು ಸರ್, ನೀವು ಒಳ್ಳೆ ಪ್ರಶ್ನೆ ಹೇಳಿದ್ರು. ನಾವು ಇತ್ತೀಚಿನ ದಿನಗಳಲ್ಲಿ ತ್ಯಾಜ್ಯವನ್ನ ಸುಡತಕ್ಕಂತ ಒಂದು ಪ್ರಾಕ್ಟೀಸ್ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಮತ್ತೆ ಅದರ ಜೊತೆಗೆ ನಾವು ಈಗ ನಮ್ಮ ವಿಶ್ವವಿದ್ಯಾಲಯ ಮತ್ತೆ ನಮ್ಮ ಮಹಾವಿದ್ಯಾಲಯ ವಿವಿಧ ರೀತಿಯ ಒಂದು ಸಂಶೋಧನಾ ಕೇಂದ್ರಗಳು ಮತ್ತೆ ವಿಸ್ತರಣಾ ಕೇಂದ್ರಗಳು ಕೂಡ ಇದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಅವೇರ್ನೆಸ್, ಈ ಯಾವುದೇ ರೀತಿಯ ತ್ಯಾಜ್ಯವನ್ನ ಸುಡಬೇಡಿ, ಅದರಿಂದ ಹೊಲದಲ್ಲಿ ಗದ್ದೆದಲ್ಲಿ ಸುಟ್ಟಿದ್ರೆ ಅದು ಖಂಡಿತವಾಗಿ ಮಣ್ಣಿನಲ್ಲಿರ್ತಕ್ಕಂತ ಜೀವಾಣುಗಳು ಮಣ್ಣಿನಲ್ಲಿರ್ತಕ್ಕಂತ ಸತ್ತು ಹೋಗ್ತವೆ, ಸತ್ತೇ ನಾವು ಇದಾಗಲ್ಲ. ಅದರಿಂದ ದಯವಿಟ್ಟು ಎಲ್ಲಾ ತ್ಯಾಜ್ಯಗಳನ್ನ ಸಂರಕ್ಷಣೆ ಮಾಡಬೇಕು, ಕಾಂಪೋಸ್ಟ್ ಮಾಡಬೇಕು. ಇನ್ನೊಂದು ನಾನು ಈ ಇದರಲ್ಲಿ ಹೇಳಬೇಕು ಅಂತಾರೆ, ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಮರಳು ಮಿಶ್ರಿತ ಮಣ್ಣು, ಆ ಮರಳು ಮಿಶ್ರಿತ ಮಣ್ಣಲ್ಲಿ ನಮ್ಗೆ ಸಾವಯವ ಅಂಶ ಕಡಿಮೆ. ಯಾಕಂದ್ರೆ ಮಣ್ಣು ಮರಳು ಮಿಶ್ರಿತ ಮಣ್ಣಲ್ಲಿ ಸಾವಯವ ಅಂಶ ಕಡಿಮೆ ಇರುತ್ತೆ, ಅಲ್ಲಿ ಪೋರ್ಸ್ಗಳೆಲ್ಲ ಜಾಸ್ತಿ ಇರುತ್ತೆ. ಮರಳು ಅಂತಂದ್ರೆ ಅದು ಒಂಥರ ಬರಡು ಅಂತ, ಮರಳು ಬರಡು ಭೂಮಿ ಅಂತ ಅಂತೀವಿ. ಆ ಬರಡು ಭೂಮಿಗೆ ಸೇರಿಸಬೇಕು ಅಂದ್ರೆ ಈ ರೈತರಲ್ಲಿ ಕಳಕಳಿಯಿಂದ ಮನವಿ ಅಂತಂದ್ರೆ, ನೀವು ವರ್ಷಕ್ಕೆ ಈ ಮಳೆ ಬೀಳೋಕು ಮೊದಲೇ ಅಟ್ಲೀಸ್ಟ್ ಒಂದು ಹಸಿರಿಲೆ ಗೊಬ್ಬರವನ್ನ, ಹಸಿರಿಲೆ ದೈಂಚ ಆಗಿರ್ಬೋದು, ಅಲಸಂದೆ ಆಗಿರ್ಬೋದು, ಬಿತ್ತಿ ಯಾವುದೇ ಒಂದು ಹಸಿರಿಲೆ ಗೊಬ್ಬರವನ್ನ ಬೆಳೆದು ಅದು ಭೂಮಿಗೆ ಸೇರಿಸಿದ್ರೆ ಆ ಬರಡು ಭೂಮಿಯು ಕೂಡ ಜೀವಂತ ಮಣ್ಣು ಆಗುತ್ತೆ. ಆ ಜೀವಂತ ಮಣ್ಣನ್ನ ನಾವು ಇಟ್ಕೊಂಡು ಅದರ ಮೇಲೆ ಬೆಳೆ ಬೆಳೆದ್ರೆ ಖಂಡಿತವಾಗುತ್ತೆ. ನಾವು ಜೀವಂತ ಮಣ್ಣನ್ನ ಯಾವ ರೀತಿ ಇದೆ ಅಂತ ನೋಡ್ಬೇಕು ಅಂತಂದ್ರೆ, ನಾವು ಯಾವುದೇ ಒಂದು ಒಂದು ದವಾಖಾನೆಗೆ ಹೋಗ್ತೀವಿ, ನಮ್ಗೆ ಅಲ್ಲಿ ಹೋದ್ರೆ ಆ ರೋಗಿನ ಪರೀಕ್ಷೆ ಮಾಡ್ತಾರೆ, ನಿನಗೆ ಏನ್ ತೊಂದರೆ ಇದೆ, ಯಾವ ನಿನ್ ಬಿ ಪಿ ಇದೆಯೋ ಏನಿದೆ ಅಂತ ಎಲ್ಲಾನು ಕೇಳ್ತೀವಿ. ಅದಾದ್ಮೇಲೆ ಅವ್ರಿಗೆ ಬಿ ಪಿ ಇದ್ರೆ ಮತ್ತೆ ಏನ್ ರೋಗ ಇದೆ ಅಂತ ಆದ್ಮೇಲೆ ಅವ್ರು ಡಯಾಗ್ನೈಸ್ ಮಾಡಿ ಅವ್ರಿಗೆ ನಾವು ಒಂದು ಟ್ರೀಟ್ಮೆಂಟ್ ನ ಇಂಪ್ರೂವ್ಮೆಂಟ್ ನ ಮಾಡ್ತೀವಿ. ಅದೇ ರೀತಿ ಕೂಡ ನನ್ನ ಎಲ್ಲಾ ರೈತ ಬಾಂಧವರಲ್ಲಿ ಈ ಮೂಲಕ ಕೇಳೋದು ಅಂತಂದ್ರೆ, ಫಸ್ಟ್ ನೀವು ಎಲ್ಲೇ ಹೋಗಿ ಒಂದು ಅಟ್ಲೀಸ್ಟ್ 2 ವರ್ಷಕ್ಕೊಂದ್ಸಲ ಮಣ್ಣು ಪರೀಕ್ಷೆ ಮಾಡಿ. ಮಣ್ಣು ಪರೀಕ್ಷೆ ಮಾಡಿ ಆ ಮಣ್ಣಿನಲ್ಲಿ ಸಾವಯವ ಅಂಶ ಎಷ್ಟಿದೆ ಮತ್ತೆ ಪೋಷಕಾಂಶಗಳು ಎಷ್ಟಿದೆ ಅಂತ ತಿಳ್ಕೊಂಡು ಆ ಮಣ್ಣಿನ ಪರೀಕ್ಷೆಯ ಪೋಷಕಾಂಶಗಳ ಆಧಾರದ ಮೇಲೆ ಸಾವಯವ ಅಂಶನೂ ಆಗಿರ್ಬೋದು ಪೋಷಕಾಂಶಗಳು ಹಾಕಿದ್ರೆ ಅಲ್ಲೂ ಕೂಡ ಒಂದು ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ ಅಂತ ನನ್ನಲ್ಲಿ ರೈತರಲ್ಲಿ ಕಳಕಳಿಯನ್ನು ಮನವಿಯನ್ನು ಮಾಡ್ಕೊಳ್ತೀನಿ. ಸುಡುವುದನ್ನ ಬಿಡಬೇಕು ರೈತರು ಅಂತೇಳಿ ಪ್ರಮುಖವಾದಂತ ಮಾತು ಹೇಳಿದಿರಿ. ಅದರ ಜೊತೆಗೆ ಹೆಚ್ಚು ಮಳೆಯಾಗುವಂತ ಪ್ರದೇಶ ನಮ್ಮದು, ಮತ್ತೆ ಇಳಿಜಾರಿದೆ ಭೂಮಿ ಅನ್ನುವಂಥದ್ದು ಒಂದು. ಹಾಗಾಗಿ ನೀರು ರಭಸವಾಗಿ ಹರಿಯಿಲ್ದಂಗೆ ಮಾಡೋದು, ಮತ್ತೆ ಓಡುವ ನೀರನ್ನು ಮೆಲ್ಲಕ್ಕೆ ನಡೆಯುವ ಹಾಗೆ ಮಾಡೋದು, ನಡೆಯುವ ನೀರನ್ನು ಇಂಗುವ ಹಾಗೆ ಮಾಡೋದು, ಇದನ್ನೆಲ್ಲನೂ ಜಲಾನಯನದೊಳಗೆ ಹೇಳ್ತಾ ಇರ್ತೀವಿ. ಹಾಗಾಗಿ ಸಾವಯವ ಪದಾರ್ಥ ಕೂಡ ನಾವು ಹೊಲದಲ್ಲಿ ಹಾಕಿದ್ದು ನೀರಿನ ಮೂಲಕ ಹೋಗುತ್ತೆ ಅಂತೇಳಂದಾಗ ಸುತ್ತ ಕಡೆ ಒಡ್ಡು ಬದು ಗಿಡ ನೋಡೋದು ಇಂಥವೆಲ್ಲ ಮಾಡೋದು ಕೂಡ ಮುಖ್ಯನೇ. ಹೌದು, ಈಗ ನಾವು ಹೆಚ್ಚು ಮಳೆ ಬೀಳುವ ಪ್ರದೇಶ ಇಳಿಜಾರು ಪ್ರದೇಶಗಳಲ್ಲಿ ಮಣ್ಣಿನ ಒಂದು ಸಂರಕ್ಷಣೆ, ಮಣ್ಣಿನ ಸಂರಕ್ಷಣೆ ಅಂತಂದ್ರೆ ಮಣ್ಣಿನಲ್ಲಿ ಇರ್ತಕ್ಕಂಥ ಸಾವಯವ ಅಂಶವನ್ನು ಕೂಡ ನಾವು ಅಲ್ಲಿ ತಡೆದಿಡಬೇಕಾಗತ್ತೆ. ಸಾವಯವ ಅಂಶ ಆಗಿರ್ಬೋದು, ಮಣ್ಣಿನ ನೀರಿನ ಸಂರಕ್ಷಣೆ ಇರ್ಬೋದು, ಇಲ್ಲ ಯಾಕೆಂದ್ರೆ ನಾವು ಪ್ರತಿ ಸರಿನೂ ಕೂಡ ಇದು ಈ ಪ್ರಶ್ನೆಯನ್ನ ಕೇಳ್ತಾ ಇರ್ತೀವಿ. ಈ ವರ್ಷ ಜಾಸ್ತಿ ಮಳೆ ಬಂತು, ಜಾಸ್ತಿ ಮಳೆ ಬಂದ್ರಿಂದ ನಮ್ಮ ಮಣ್ಣಿನ ಮೇಲ್ಮಣ್ಣು ಎಲ್ಲ ತೊಳೆದು ಹೋಗಿ ಅಲ್ಲಿರ್ತಕ್ಕಂಥ ಪೋಷಕಾಂಶಗಳು ತೊಳೆದೋಯ್ತು ಅಂತ ಹೇಳ್ತೀವಿ. ಅಲ್ಲಿರ್ತಕ್ಕಂಥ ಸಾವಯವ ಅಂಶಗಳು ಮಣ್ಣಿನ ಜೊತೆಗೆ ತೊಳೆದೋಗ್ತವೆ. ಅದರಿಂದ ನಾವು ಮಣ್ಣಿನ ಯಾವುದೇ ಈ ಮೇಲ್ಭಾಗದ ಮಣ್ಣು, ಮೇಲ್ಪದರದ ಈ ಭೂಮಿ ಮೇಲೆ ಮೇಲ್ಪದರದ ಮಣ್ಣನ್ನು ಅದನ್ನು ಜೀವಂತ ಮಣ್ಣು ಅಂತ ಹೇಳ್ತೀವಿ. ಆ ಜೀವಂತ ಮಣ್ಣನ್ನು ನಾವು ಅತಿ ಹೆಚ್ಚುವಾಗಿ ಸಂರಕ್ಷಣೆ ಮಾಡಬೇಕು. ಸಂರಕ್ಷಣೆ ಮಾಡೋದು ನಮ್ಮ ಎಲ್ಲರ ಕರ್ತವ್ಯ. ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಮಾನವ ಜೀವಿಗಳು ಕೂಡ ಆದ್ಯ ಕರ್ತವ್ಯ, ನಾವು ಅದನ್ನ ಮಾಡಬೇಕು. ಅದಕ್ಕೆ ಸುಮಾರು ವಿಧಾನಗಳಿದೆ. ಇಳಿಜಾರು ಇದ್ರೆ ಅದನ್ನ ನಾವು ಬಂಡಸನ್ನ ಮಾಡಬೇಕು. ವಿವಿಧ ರೀತಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮತ್ತು ಮಹಾವಿದ್ಯಾಲಯದಲ್ಲಿ ಮತ್ತು ವಿವಿಧ ರೀತಿಯ ಒಂದು ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಅದ್ರ ಬಗ್ಗೆ ಜ್ಞಾನವನ್ನು ಸಿಗ್ತಾನೆ ಇರ್ತದೆ. ಈಗಂತೂ ನಾವು ತಿಳ್ಕೊಂಡಾಗೆ ಈ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಟಿವಿನಲ್ಲಾಗಿರ್ಬೋದು, ರೇಡಿಯೋ ಮುಖಾಂತರ. ನಾನು ಈ ಸಂದರ್ಭದಲ್ಲಿ ನಮ್ಮ ಕಾರವಾರ ರೇಡಿಯೋ ಸ್ಟೇಷನ್ ಅವರಿಗೆ ತುಂಬಾ ಹೃದಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆಂದ್ರೆ ಅವರು ನಮಗೆ ಈ ರೈತರಿಗೆ ಬೇಕಾಗ್ತಕ್ಕಂಥ ಮಾಹಿತಿಯನ್ನ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೇಕಾಗ್ತಕ್ಕಂಥ ಮಾಹಿತಿಯನ್ನ ಯಾವಾಗ್ಲೂ ಕೂಡ ಹೇಳ್ತಾರೆ. ನಾನು ಕಳೆದ ಒಂದು 2 ವರ್ಷಗಳಿಂದ ನನ್ನ ಸಹಾಯಕ ಪ್ರಾತೆ ಮಣ್ಣು ವಿಜ್ಞಾನಿಯ ಜೊತೆಗೆ ನಾನು ಕೃಷಿ ವಿಸ್ತರಣ, ಈ ರೈತರಿಗೆ ಏನೇನು ಕೃಷಿ ಸಲಕರಣೆ ಜ್ಞಾನವನ್ನು ಬೇಕಾಗತಕ್ಕಂಥದ್ದು ಕೂಡ ನಾನು ಸುಮಾರು ಇಲ್ಲಿವರೆಗೆ ನಾನು ಒಂದು 60ಕ್ಕೂ ಹೆಚ್ಚು ರೈತರಿಗೆ ಬೇಕಾದಕ್ಕಂತ ಒಂದು ರೈತ ತರಬೇತಿಯನ್ನು ಕೂಡ ಹಮ್ಮಿಕೊಂಡು ನಾನು ಈ ಭಾಗದಲ್ಲಿ ಕೆಲಸ ಮಾಡಿ ಆ ತರಬೇತಿಯಲ್ಲಿ ಕೂಡ ನಮ್ಮ ಕೂಡ ರೈತರು ಒಳ್ಳೆ ಈ ರೇಡಿಯೋ ಮುಖಾಂತರ ಕೂಡ ಉಪಯೋಗಿಸಿ ತಿಳಿಸಿಕೊಂಡಿದೆ ಅಂತ ನಾನು ರೈತರಲ್ಲಿ ಕೇಳ್ಪಟ್ಟಿದೆ. ಅದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಈ ಮುಖಾಂತರ ತಮ್ಮಲ್ಲಿ ಮತ್ತೊಮ್ಮೆ ಏನ್ ಕೇಳ್ಕೊಳ್ಳೋದು ಅಂತಂದ್ರೆ, ಈ ನಾವು ಚೆನ್ನಾಗಿರ್ಬೇಕು, ನಮ್ಮ ಪೀಳಿಗೆ ನಮ್ಮ ಈ ಪೀಳಿಗೆ ಚೆನ್ನಾಗಿರ್ಬೇಕು, ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಜೀವಂತ ಮಣ್ಣನ್ನು ಇಟ್ಕೋಬೇಕು, ಒಂದು ಆರೋಗ್ಯವಾದ ಮಣ್ಣನ್ನು ಇಟ್ಕೋಬೇಕು. ಅದನ್ನ ನಮ್ಮ ಪೂರ್ವಜನರಿಂದ ನಾವು ಪಡ್ಕೊಂಡಿದ್ದು, ಮತ್ತೆ ಆ ಪೂರ್ವಜನ ಮಣ್ಣನ್ನು ಪಡ್ಕೊಂಡಿದ್ದ ನಾವು ನಮ್ಮ ಮುಂದಿನ ಜನಾಂಗಕ್ಕೆ ನಮ್ಮ ಪೂರ್ವಜನದ ಬರ್ತಕ್ಕಂಥ ಉತ್ತಮವಾದ ಮಣ್ಣನ್ನು ಅವ್ರಿಗಿಂತ ಉತ್ತಮ ಮಾಡಿ ಉಳಿಸಿಕೊಂಡು ಬೆಳೆಸಿಕೊಂಡು ಒಳ್ಳೆ ಉತ್ತಮವಾದ ಮಣ್ಣು, ಒಂದು ನೈಸರ್ಗಿಕವಾದ ಸಂಪತ್ತಾದ ಮಣ್ಣನ್ನು ಕೊಡಬೇಕಾಗುತ್ತೆ. ಅದರಿಂದ ನಾನು ಈ ಮಣ್ಣಿನ ಮಣ್ಣಿನ ಆರೋಗ್ಯ ಹೆಚ್ಚಿಸ್ಕೋಬೇಕು ಅಂದ್ರೆ ಸಾವಯವ ಅಂಶ ಜಾಸ್ತಿ ಆಗಬೇಕು. ಸಾವಯವ ಅಂಶ ಜಾಸ್ತಿ ಮಾಡ್ಕೋಬೇಕಂದ್ರೆ ನಾವು ಆಗಲೇ ತಿಳ್ಕೊಂಡಾಗೆ ಹಸಿರೆಲೆ ಗೊಬ್ಬರ, ಕಾಂಪೋಸ್ಟು, ವರ್ಮಿ ಕಾಂಪೋಸ್ಟು, ರೈತ ಮಿತ್ರ ವರ್ಮಿ ಕಾಂಪೋಸ್ಟು, ಮತ್ತೆ ವಿವಿಧ ರೀತಿಯಲ್ಲಿ ಸಿಗ್ತಕ್ಕಂಥ ಮಾರ್ಕೆಟ್ ಅಲ್ಲೂ ಕೂಡ ಸಿಗುತ್ತೆ. ಎಲ್ಲಾ ರೀತಿಯಾದ ಒಂದು ಸಾವಯವ ಪೋಷಕಾಂಶಗಳನ್ನ ಬಳಸಿದ್ರೆ ಮಣ್ಣಿನಲ್ಲಿ ಆರೋಗ್ಯ ಜಾಸ್ತಿ ಆಗ್ತದೆ. ನಾನು ಹೇಳಿದಾಗ ಆಗಲೇ ಹೇಳಿದಾಗ ಸಾವಯವ ನಾವು ತಪ್ಪಾಗಿ ತಿಳ್ಕೋಬಾರ್ದು, ಬರೀ ಸಾವಯವ ಕೃಷಿಯಿಂದನೇ ಎಲ್ಲಾನು ಸಾಧ್ಯ ಅಂತ ಆಗಲ್ಲ. ಸಾವಯವ ಕೃಷಿನ ನಾವು ಜಾಸ್ತಿ ಮಾಡ್ಕೋಬೇಕು, ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನ ಕೂಡ ಬಳಸಬೇಕಾಗತ್ತೆ. ಎರಡನ್ನು ನಾವು ಏನು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಿಂದ ಒಂದು ನಮ್ಮ ಆಹಾರ ಉತ್ಪಾದನೆ ನಮ್ಮ ಗುರಿ ಏನಿದೆ ಆ ಗುರಿನ ನಾವು ಮುಟ್ಟಬಹುದು ಅಂತ ಈ ಸಂದರ್ಭದಲ್ಲಿ ಎಲ್ಲಾ ರೈತ ಬಾಂಧವರಿಗೂ ತಿಳಿಸ್ಕೊಡ್ತೇನೆ. ಒಳ್ಳೆ ಮಾತು ಹೇಳಿದ್ರಿ ಶಿವಕುಮಾರ್. ಈಗ ಫಲವತ್ತಾದ ಮಣ್ಣು ಅಂತ ಒಂದು, ಫಲವತ್ತಾದ ಮಣ್ಣು ಅಂದ್ರೆ ಅಷ್ಟೇ ಸಾಕಾಗುವುದಿಲ್ಲ ಭೂಮಿಗೆ, ಅದು ಉತ್ಪಾದಕ ಮಣ್ಣಾಗಿ ಪರಿವರ್ತನೆ ಆಗಬೇಕು. ಉತ್ಪಾದಕ ಮಣ್ಣು ಪರಿವರ್ತನೆ ಆಗಬೇಕಂದ್ರೆ ಅಲ್ಲಿ ಜೈವಿಕ ಕ್ರಿಯೆಗಳು ನಡೀಬೇಕು. ಜೈವಿಕ ಕ್ರಿಯೆಗಳು ನಡೆಯುವಂತ ಭೂಮಿಯಲ್ಲಿ ಮಾತ್ರ ನಾವು ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯ, ಬರೀ ಫಲವತ್ತತೆ ಇದ್ರೆ ಮಾತ್ರ ಸಾಧ್ಯ ಇಲ್ಲ. ಇದನ್ನ ರೈತರು ಗಮನಿಸಬೇಕು. ಅಲ್ಲಿ ಜೈವಿಕ ಕ್ರಿಯೆ ನಡಿಬೇಕು ಅಂತ ಹೇಳಿದ್ರೆ ಸಾವಯವ ಪದಾರ್ಥ ಯಥೇಚ್ಛವಾಗಿ ತೇವಾಂಶ ಮತ್ತೆ ಅದಕ್ಕೆ ಬೇಕಾದಂತ ಎಲ್ಲ ವಾತಾವರಣ ಮಲ್ಚಿಂಗು ಇವನ್ನೆಲ್ಲನೂ ನಾವು ಮಾಡೋದ್ರಿಂದ ಫಲವತ್ತತೆಯನ್ನು ಹೆಚ್ಚುಗೊಳಿಸಬಹುದು. ಭೂಮಿಯ ಫಲವಂತಿಕೆ ಜಾಸ್ತಿ ಆದಷ್ಟು ಉತ್ಪಾದಕತೆ ಜಾಸ್ತಿ ಆಗುತ್ತೆ. ಈ ನಿಟ್ಟಿನೊಳಗೆ ಏನ್ ಹೇಳ್ತೀರಿ? ಹೌದು, ನಾವು ಇದನ್ನು ಖಂಡಿತ ಒಪ್ತೀವಿ. ಯಾಕೆಂದ್ರೆ ನಾವು ಮಣ್ಣಿನ ಜೈವಿಕ ಒಂದು ಗುಣಲಕ್ಷಣ ಜಾಸ್ತಿ ಮಾಡಬೇಕಾಗತ್ತೆ. ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಅಂತಂದ್ರೆ, ನಾವು ಇತ್ತೀಚೆಗೆ ನೋಡಿದಾಗ ಸಾವಯವ ಕೃಷಿ ಅಂದರೆ ನಮಗೆ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡೋದು ಕೂಡ ಅತಿ ಹೆಚ್ಚಾಗಿದೆ. ಜೈವಿಕ ಗೊಬ್ಬರ, ನಾವು ಜೈವಿಕ ಗೊಬ್ಬರ ಮಣ್ಣಿನಲ್ಲಿ ಜೀವಾಣುಗಳು ಕಡಿಮೆ ಆದರೆ ಅಲ್ಲಿ ಮಣ್ಣಿನ ಆರೋಗ್ಯ ಕುಂಠಿತಗೊಳ್ಳುತ್ತೆ. ಅದರಿಂದ ನಾವು ನಮ್ಮ ಮಹಾವಿದ್ಯಾಲಯದ ಇರ್ಬೋದು ಅಥವಾ ಯಾವ ಬೇರೆ ಬೇರೆ ಸಂಸ್ಥೆ ಇರ್ಬೋದು, ಜೈವಿಕ ಗೊಬ್ಬರಗಳನ್ನ ಬಳಸಬಹುದು. ಜೈವಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಗಿಡಗಳಿಗೆ ಲಭ್ಯವಾಗುತ್ತೆ. ಮತ್ತೆ ನಾವು ನೀವು ಹೇಳಿದಾಗೆ ನಮಗೆ ಸಾರಜನಕ ಅಂತ ಒಂದು ಗೊಬ್ಬರ, ಒಂದು ಪೋಷಕಾಂಶ ಅದು ನಮ್ಮ ವಾತಾವರಣದಲ್ಲಿ ಇರ್ತದೆ. ವಾತಾವರಣದಲ್ಲಿ ಇರೋದನ್ನ ನಾವು ಅದನ್ನ ನಾವು ಭೂಮಿಗೆ ಸೇರಿಸಬೇಕು ಅಂದ್ರೆ ಜೈವಿಕ ಗೊಬ್ಬರಗಳನ್ನ ಸೇರಿಸಬೇಕಾಗುತ್ತೆ. ಜುಟೋಬ್ಯಾಕ್ಟೋರು, ಜುಟೋಸ್ಪೈರ್ಲಮ್, ಎಲ್ಲ ವಿವಿಧ ರೀತಿಯಾದ ಮಣ್ಣು ಜೈವಿಕ ಗೊಬ್ಬರವನ್ನು ಬಳಸಿ ನಾವು ಮಣ್ಣಿನಲ್ಲಿ ಫಲವತ್ತತೆ ಮಣ್ಣನ್ನ ಉತ್ಪಾದಕದ ಮಣ್ಣನ್ನ ಮಾಡೋದ್ರಿಂದ ಬೆಳೆ, ತೋಟಗಾರಿಕೆ ಬೆಳೆ ಇರುವುದು, ಕೃಷಿ ಬೆಳೆ ಇರಲಿ, ಹೆಚ್ಚಿನ ಬೆಳೆನ ಇಳುವರಿನ ನಾವು ನಿರೀಕ್ಷಣೆ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಒಳ್ಳೆಯದು ಡಾಕ್ಟರ್ ಶಿವಕುಮಾರ್ ಅವರೇ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಮಣ್ಣಿನ ಆರೋಗ್ಯ ಕಾಪಾಡಲು ಸಾವಯವ ಪದಾರ್ಥದ ಪಾತ್ರ, ಈ ಕುರಿತು ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದ ಮಣ್ಣು ಶಾಸ್ತ್ರ ವಿಭಾಗದ ತಜ್ಞರಾದ ಶಿವಕುಮಾರ್ ಕೆಎಂ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग। पहली वाली बात कहाँ, परम तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। ಹುಳಿ ಮಣ್ಣಿನ ನಿರ್ವಹಣೆ ಕುರಿತು ಕೃಷಿ ಮಾಹಿತಿ. ಕೇಳುಗರೆ, ಹುಳಿ ಮಣ್ಣು ಅಂದ್ರೆ ಏನು, ಇದರಿಂದ ಬೆಳೆಗಳ ಮೇಲೆ ಯಾವ ರೀತಿಯ ದುಷ್ಪರಿಣಾಮಗಳು ಉಂಟಾಗ್ತವೆ, ಹಾಗೂ ಹುಳಿ ಮಣ್ಣಿನ ನಿರ್ವಹಣೆಯನ್ನ ಯಾವ ರೀತಿ ಮಾಡಬಹುದು, ಈ ವಿಚಾರವಾಗಿ ಇವತ್ತು ನಾವು ತಿಳ್ಕೊಳ್ಳೋಣ. ಹುಳಿ ಮಣ್ಣು ನಿರ್ವಹಣೆಯು ಬಹಳಷ್ಟು ಮುಖ್ಯವಾದಂತಹ ಅಂಶ. ಮಣ್ಣಿನ ಹುಳಿಯನ್ನ ಕಡಿಮೆ ಮಾಡುವುದರಿಂದ ಮಣ್ಣಿನಲ್ಲಿಯೇ ಇರುವಂತಹ ಸ್ಥಿರೀಕರಿಸಿದ ಸಸ್ಯ ಪೋಷಕಾಂಶಗಳು ಸುಲಭವಾಗಿ ಸಸ್ಯದ ಬೇರುಗಳಿಗೆ ದೊರೆಯುವ ಹಾಗೆ ಮಾಡಬಹುದು. ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರಗಳ ಸಮರ್ಪಕ ಉಪಯೋಗ ಆಗ್ತದೆ. ಸೂಕ್ಷ್ಮ ಜೀವಿಗಳಲ್ಲಿ ತಾನೇ ತಾನಾಗಿ ವೈವಿಧ್ಯತೆ ಉಂಟಾಗ್ತದೆ. ಅಲ್ಯೂಮಿನಿಯಂ, ಕಬ್ಬಿಣ ಹಾಗೂ ಮ್ಯಾಂಗನೀಸ್ಗಳ ವಿಷಯುಕ್ತತೆ ಕಡಿಮೆ ಆಗ್ತದೆ. ಇವೆಲ್ಲದರ ಪರಿಣಾಮವಾಗಿ ಉತ್ತಮ ಗುಣಮಟ್ಟದ ಹೆಚ್ಚಿನ ಇಳುವರಿಯನ್ನು ಬೆಳೆಗಳಲ್ಲಿ ಉತ್ಪಾದಿಸುವುದಕ್ಕೆ ಸಾಧ್ಯವಾಗ್ತದೆ. ಹುಳಿ ಮಣ್ಣು ನಿರ್ವಹಣೆ ಅಂತಂದರೆ ಮಣ್ಣಿನ ರಸಸಾರವನ್ನು ಹೆಚ್ಚಿಸುವುದು, ಅಂದರೆ ರಸಸಾರವನ್ನು 6-8 ಇರುವ ಹಾಗೆ ಕಾಯ್ದುಕೊಳ್ಳುವಂತಹದ್ದು. ಅದರಲ್ಲೂ ಮುಖ್ಯವಾಗಿ ಮಣ್ಣಿನ ರಸಸಾರ 6 ಕಡಿಮೆ ಬರದ ಹಾಗೆ ಕಾಯ್ದುಕೊಳ್ಳುವಂತಹದ್ದು. ಹೀಗೆ ಮಣ್ಣಿನ ರಸಸಾರ ಹೆಚ್ಚಾಗುವುದಕ್ಕೆ ಸುಣ್ಣವನ್ನು ಉಪಯೋಗಿಸಬೇಕು. ಹುಳಿ ಮಣ್ಣಿನಲ್ಲಿ ಅನೇಕ ನಿರ್ವಹಣಾ ಕ್ರಮಗಳಿವೆ. ಹುಳಿ ಮಣ್ಣಿನಲ್ಲಿ ಸುಲಭವಾಗಿ ಬೆಳೆಯುವಂತಹ ಹುಳಿ ನಿರೋಧಕ ಬೆಳೆಗಳನ್ನು ಬೆಳೆಯುವಂತಹದ್ದು ಒಂದು ವಿಧ, ಹಾಗೂ ಈ ಹುಳಿ ನಿರೋಧಕ ತಳಿಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಬೆಳೆಯುವಂತಹದ್ದು. ಹುಳಿ ಮಣ್ಣಿಗೆ ಸೂಕ್ತ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವಂತಹದ್ದು. ಸಾರ್ವಜನಿಕ ಗೊಬ್ಬರಗಳಲ್ಲಿ ನೈಟ್ರೇಟ್ ರೂಪದ ಗೊಬ್ಬರಗಳನ್ನು ನಾವು ಹೆಚ್ಚಾಗಿ ಉಪಯೋಗಿಸಬೇಕು. ರಂಜಕದ ಗೊಬ್ಬರಗಳಾದ ರಾಕ್ ಫಾಸ್ಫೇಟ್ ಗೊಬ್ಬರಗಳನ್ನು ಹುಳಿ ಮಣ್ಣುಗಳಲ್ಲಿ ಉಪಯೋಗಿಸುವುದು. ಭತ್ತದಂತಹ ಬೆಳೆಗಳಲ್ಲಿ, ಅಂದರೆ ಗದ್ದೆಯ ಸುತ್ತಲ ಬದುವಿನ ಒಳಭಾಗದಲ್ಲಿ ಚಿಕ್ಕ 1 ಅಗಲದ ಕಾಲುವೆಯನ್ನು ಮಾಡಿ ಹೊರಗಿನ ಮುಖ್ಯ ಕಾಲುವೆಗೆ ಸಂಪರ್ಕವನ್ನು ಮಾಡುವುದು. ಇದರಿಂದ ಗದ್ದೆಯಲ್ಲಿ ಕೆಂಪು ಬಣ್ಣದಿಂದ ಕೂಡಿರುವಂತಹ ಎಣ್ಣೆಯ ರೂಪದಲ್ಲಿ ನೀರಿನಲ್ಲಿ ತೇಲಿ ಬರುವಂತಹ ಕಬ್ಬಿಣವನ್ನು ಸುರಕ್ಷಿತವಾಗಿ ಹೊರಕಳಿಸುವುದಕ್ಕೆ ಸುಲಭವಾಗ್ತದೆ. ಇದರಿಂದಾಗಿ ಮಣ್ಣಿನ ಹುಳಿಯ ಅಂಶವೂ ಕೂಡ ಕಡಿಮೆಯಾಗ್ತದೆ. ಜೊತೆಗೆ ವಿಷಯುಕ್ತವಾದಂತಹ ಕಬ್ಬಿಣವನ್ನು ಸುಲಭವಾಗಿ ಹೊರಹಾಕಬಹುದು. ಇದು ರಾಜ್ಯದ ಕರಾವಳಿ ಭಾಗದಲ್ಲಿ ಭತ್ತ ಬೆಳೆಯುವಂತಹ ಪ್ರದೇಶಕ್ಕೆ ಸೂಕ್ತವಾಗಿರುವಂತಹ ಕ್ರಮ. ಇದರಿಂದ ಸುಣ್ಣದ ಬಳಕೆಯನ್ನು ಕಡಿಮೆ ಮಾಡಬಹುದು. ಹಾಗೆ ಪ್ರತಿ ಬೆಳೆಗೆ ಸುಣ್ಣವನ್ನು ಬಳಸುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಕ್ರಮ. ಸುಣ್ಣವು ಮಣ್ಣಿನ ರಸಸಾರವನ್ನು ಹೆಚ್ಚಿಸುವುದರ ಜೊತೆಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಸ್ಯ ಪೋಷಕಾಂಶಗಳನ್ನು ಒದಗಿಸುವುದು ಹಾಗೂ ಕಬ್ಬಿಣ, ಮ್ಯಾಂಗನೀಸ್ ಮತ್ತು ಅಲ್ಯೂಮಿನಿಯಂಗಳನ್ನು ರಾಸಾಯನಿಕವಾಗಿ ಬದಲಾಯಿಸಿ ಅವುಗಳ ವಿಷಯುಕ್ತತೆಯನ್ನು ಕಡಿಮೆ ಮಾಡುತ್ತದೆ. ಹುಳಿ ಮಣ್ಣಿನಲ್ಲಿ ಸುಣ್ಣ ಯಾವ ರೀತಿ ಕೆಲಸ ಮಾಡುತ್ತದೆ ಎನ್ನುವುದನ್ನು ಈ ರೀತಿಯಾಗಿ ಹೇಳಬಹುದು. ಸುಣ್ಣವನ್ನು ಕೃಷಿ ಭೂಮಿಗೆ ಹಾಕಿ ಮಣ್ಣಿನಲ್ಲಿ ಸೇರಿಸಿದಾಗ ಮಣ್ಣಿನಲ್ಲಿರುವಂತಹ ನೀರಿನಲ್ಲಿ ನಿಧಾನವಾಗಿ ಅದು ಕರಗುತ್ತದೆ. ಕರಗಿರುವಂತಹ ಸುಣ್ಣದಿಂದ ಕ್ಯಾಲ್ಸಿಯಂ ಮತ್ತು ಹೈಡ್ರಾಕ್ಸಿಲ್ ಅಯಾನುಗಳು ಮತ್ತು ಇಂಗಾಲದ ಡೈಆಕ್ಸೈಡ್ ಉತ್ಪತ್ತಿಯಾಗ್ತದೆ. ಸುಣ್ಣದಿಂದ ಬಂದಂತಹ ಕ್ಯಾಲ್ಸಿಯಂ ಅಯಾನ್ ಮಣ್ಣಿನ ಕಣದಲ್ಲಿರುವಂತಹ ಕಬ್ಬಿಣ, ಅಲ್ಯೂಮಿನಿಯಂ, ಮ್ಯಾಂಗನೀಸ್ ಮತ್ತು ಜಲಜನಕದ ಅಯಾನುಗಳನ್ನು ಮಣ್ಣಿನಿಂದ ಹೊರಹಾಕುತ್ತದೆ. ಸುಣ್ಣದಿಂದ ಉತ್ಪತ್ತಿಯಾದಂತಹ ಹೈಡ್ರಾಕ್ಸಿಲ್ ಅಯಾನುಗಳು ಮಣ್ಣಿನಿಂದ ಹೊರಬಂದ ಅಲ್ಯೂಮಿನಿಯಂ, ಕಬ್ಬಿಣ, ಮ್ಯಾಂಗನೀಸ್ ಹಾಗೂ ಹೈಡ್ರೋಜನ್ ಅಯಾನುಗಳೊಂದಿಗೆ ರಾಸಾಯನಿಕ ಸಂಯೋಜನೆ ಹೊಂದಿ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, ಕಬ್ಬಿಣದ ಹೈಡ್ರಾಕ್ಸೈಡ್, ಮ್ಯಾಂಗನೀಸ್ ಹೈಡ್ರಾಕ್ಸೈಡ್ ಮತ್ತು ನೀರಾಗಿ ಪರಿವರ್ತಿತವಾಗುತ್ತದೆ. ಹೀಗೆ ಪರಿವರ್ತನೆಯಾದಂತಹ ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಮ್ಯಾಂಗನೀಸ್ಗಳು ನೀರಿನಲ್ಲಿ ಕರಗುವುದಿಲ್ಲ ಹಾಗೂ ಸುಣ್ಣದಿಂದ ಉತ್ಪತ್ತಿಯಾದಂತಹ ಹೆಚ್ಚಿನ ಹೈಡ್ರಾಕ್ಸೈಡ್ ಅಯಾನ್ಗಳು ಮಣ್ಣಿನ ರಸಸಾರ ಹೆಚ್ಚಾಗುವುದಕ್ಕೆ ಸಹಕಾರಿಯಾಗ್ತದೆ. ಈ ರೀತಿ ಸುಣ್ಣವು ಕಬ್ಬಿಣ, ಅಲ್ಯೂಮಿನಿಯಂ ಮತ್ತು ಮ್ಯಾಂಗನೀಸ್ಗಳನ್ನು ರಾಸಾಯನಿಕವಾಗಿ ಪರಿವರ್ತಿಸಿ ಅವುಗಳ ವಿಷಯುಕ್ತತೆಯನ್ನು ಕಡಿಮೆ ಮಾಡಿ ಮಣ್ಣಿನ ರಸಸಾರವನ್ನು ಹೆಚ್ಚು ಮಾಡುತ್ತದೆ. ಸುಣ್ಣವನ್ನು ಬಳಸುವುದರಿಂದ ಕೆಲವೊಂದು ಉಪಯೋಗಗಳಿವೆ. ಮಣ್ಣಿನ ರಸಸಾರ ಹೆಚ್ಚುತ್ತದೆ, ಕಬ್ಬಿಣ, ಅಲ್ಯೂಮಿನಿಯಂ ಮತ್ತು ಮ್ಯಾಂಗನೀಸ್ಗಳ ವಿಷಯುಕ್ತತೆ ಕಡಿಮೆಯಾಗ್ತದೆ, ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರಗಳ ಸದ್ಬಳಕೆ ಉಂಟಾಗ್ತದೆ, ಸೂಕ್ಷ್ಮಜೀವಿಗಳಲ್ಲಿ ವೈವಿಧ್ಯತೆ ಬರುತ್ತದೆ, ಸಸ್ಯ ಬೇರುಗಳಿಗೆ ಸೂಕ್ತ ವಾತಾವರಣ ನಿರ್ಮಾಣವಾಗ್ತದೆ, ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂಗಳ ಸಸ್ಯ ಪೋಷಕಾಂಶಗಳನ್ನು ಒದಗಿಸುವುದು ಹೆಚ್ಚಾಗ್ತದೆ, ಸಾರಜನಕ ಚಕ್ರವು ಸುಗಮವಾಗ್ತದೆ, ಸೂಕ್ಷ್ಮ ಪೋಷಕಾಂಶಗಳ ದೊರೆಯುವಿಕೆ ಉಂಟಾಗ್ತದೆ, ದ್ವಿದಳ ಧಾನ್ಯಗಳ ಬೆಳೆಗಳಲ್ಲಿ ಸಾರಜನಕವನ್ನು ಸ್ಥಿರೀಕರಿಸುವ ಶಕ್ತಿ ಹೆಚ್ಚಾಗ್ತದೆ, ಮಾಲಿಬ್ಡಿನಮ್ ಸೂಕ್ಷ್ಮ ಪೋಷಕಾಂಶವು ಸುಲಭವಾಗಿ ಬೆಳೆಗಳಿಗೆ ದೊರೆಯುತ್ತವೆ. ಇವೆಲ್ಲವುಗಳ ಪರಿಣಾಮವಾಗಿ ಬೆಳೆಯು ಚೆನ್ನಾಗಿ ಬರುತ್ತದೆ. ಹಾಗಿದ್ರೆ ಹುಳಿ ಮಣ್ಣಿಗೆ ಎಷ್ಟು ಪ್ರಮಾಣದಲ್ಲಿ ಸುಣ್ಣವನ್ನು ಹಾಕಬೇಕು ಎನ್ನುವಂತಹದ್ದು ಪ್ರಶ್ನೆ. ಎಲ್ಲ ಹುಳಿ ಮಣ್ಣುಗಳಿಗೆ ಒಂದೇ ಪ್ರಮಾಣದ ಸುಣ್ಣವನ್ನು ಹಾಕುವ ಹಾಗಿಲ್ಲ. ಅಂದರೆ ಎರಡು ಹುಳಿ ಮಣ್ಣುಗಳ ರಸಸಾರ ಒಂದೇ ಇದ್ರೂ ಕೂಡ ಒಂದೇ ಪ್ರಮಾಣದ ಸುಣ್ಣವನ್ನು ಹಾಕುವ ಹಾಗಿಲ್ಲ. ಸುಣ್ಣದ ಪ್ರಮಾಣ ಮಣ್ಣಿನಲ್ಲಿರುವಂತಹ ಕೆಲವೊಂದು ಗುಣಲಕ್ಷಣಗಳನ್ನು ಅವಲಂಬಿಸಿರುತ್ತದೆ. ಮಣ್ಣಿನಲ್ಲಿರುವಂತಹ ಜೇಡಿನ ಅಂಶ ಮತ್ತು ಜೇಡಿಯ ವಿಧಗಳು ಇವು ಕೂಡ ಪ್ರಭಾವ ಬೀರುತ್ತವೆ. ಮಣ್ಣಿನಲ್ಲಿರುವಂತಹ ಸಾವಯವದ ಅಂಶದ ಪ್ರಮಾಣ, ಮಣ್ಣಿನಲ್ಲಿ ಧನ ಅಯಾನುಗಳು ಅಥವಾ ಪಾಸಿಟಿವ್ ಅಯಾನುಗಳು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ, ಇನ್ನು ಬೆಳೆಯ ವಿಧಗಳು, ಈ ಎಲ್ಲ ಅಂಶಗಳು ಮಣ್ಣಿಗೆ ಹಾಕಬೇಕಾಗಿರುವಂತಹ ಸುಣ್ಣದ ಪ್ರಮಾಣವನ್ನು ನಿರ್ಧರಿಸುವುದಕ್ಕೆ ನೆರವಾಗ್ತವೆ. ಮಣ್ಣಿನ ರಸಸಾರ ಬದಲಾವಣೆಯು ಅನೇಕ ಕಾರಣಗಳಿಂದ ಆಗುವುದರಿಂದ ರಸಸಾರವು ಬೆಳೆಯ ಅವಶ್ಯಕತೆಗೆ ತಕ್ಕಷ್ಟು ಮಾತ್ರ ಬದಲಾವಣೆ ಮಾಡಿಕೊಳ್ಳುವುದರಿಂದ ಮಣ್ಣು ಪರೀಕ್ಷೆ ಮಾಡಿಸಿಕೊಂಡು ನಿರ್ಧರಿಸುವಂತಹದ್ದು ಸೂಕ್ತವಾಗಿದೆ. ಸುಣ್ಣಗಳಲ್ಲಿ ಅನೇಕ ವಿಧಗಳಿವೆ. ಕ್ಯಾಲ್ಸಿಯಂ ಕಾರ್ಬೋನೇಟ್, ಇದನ್ನು ಕೃಷಿ ಸುಣ್ಣವೆಂದು ಕರೆಯಲಾಗುತ್ತದೆ. ಇದರಲ್ಲಿ ಶೇಕಡ 40% ಕ್ಯಾಲ್ಸಿಯಂ ಇರುತ್ತದೆ. ಈ ಸುಣ್ಣವನ್ನು ಶೇಕಡ 100 ಎಂದು ಆಧಾರವಾಗಿ ಇಟ್ಟುಕೊಂಡು ಉಳಿದ ಸುಣ್ಣಗಳ ಗುಣಮಟ್ಟವನ್ನು ಅಳೆಯಲಾಗುತ್ತದೆ. ಕೃಷಿ ಸುಣ್ಣ 100% ಗುಣಮಟ್ಟ, ಕ್ಯಾಲ್ಸೈಟ್ ಹಾಗೂ ಇತರ ಮಿಶ್ರಣಗಳು 90-100%, ಡೋಲಮೈಟ್ ಸುಣ್ಣ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಮ್ಯಾಗ್ನೀಸಿಯಂ ಕಾರ್ಬೋನೇಟ್ 95-100%, ಚಿಪ್ಪು ಸುಣ್ಣ 85-95%, ಸೆಲ್ಮಾರ್ಕ್ 50-85%, ಸುಟ್ಟ ಸುಣ್ಣ 150-175%, ಸ್ಲೇಗ್ ಸುಣ್ಣ ಅಥವಾ ಹೈಡ್ರೇಟೆಡ್ ಸುಣ್ಣ 120-135%, ಬೇಸಿಕ್ ಸ್ಲ್ಯಾಗ್ 50-70%, ಸುಟ್ಟ ಬೂದಿ ಅಥವಾ ಕಾರ್ಖಾನೆ ಬೂದಿಗಳು 40-70%, ಬಾಯ್ಲರ್ ವುಡ್ ಸುಟ್ಟ ಬೂದಿ 30-60%. ಇವುಗಳಲ್ಲಿ ಡೋಲೊಮೈಟ್ ಸುಣ್ಣದಲ್ಲಿ ಕ್ಯಾಲ್ಸಿಯಂನ ಜೊತೆಗೆ ಮ್ಯಾಗ್ನೀಷಿಯಂ ಕೂಡ ಇರುವುದರಿಂದ ಸಸ್ಯ ಪೋಷಕಾಂಶ ಮ್ಯಾಗ್ನೀಷಿಯಂ ಪೂರಕವಾಗಿದೆ. ಇವಲ್ಲದೆ ಎಲ್ಲ ಹುಳಿ ಮಣ್ಣುಗಳಲ್ಲಿ ಮ್ಯಾಗ್ನೀಷಿಯಂ ಕೊರತೆ ಇರುವುದರಿಂದ ಡೋಲೊಮೈಟ್ ಸುಣ್ಣವನ್ನು ಉಪಯೋಗಿಸುವಂತಹದ್ದು ಸೂಕ್ತವಾಗಿದೆ. ಚಿಪ್ಪು ಸುಣ್ಣವು ಪ್ರಾಣಿಜನ್ಯವಾಗಿರುವುದರಿಂದ ಇದರಲ್ಲಿ ಕ್ಯಾಲ್ಸಿಯಂನ ಜೊತೆಗೆ ಇತರೆ ಸಸ್ಯ ಖನಿಜ ಪೋಷಕಾಂಶಗಳು ಹೇರಳವಾಗಿರುತ್ತವೆ. ಬೆಳೆಗಳಿಗೆ ಗೊಬ್ಬರ ಹಾಕಿದಷ್ಟೇ ಉತ್ತಮವಾಗಿದೆ. ಸುಟ್ಟ ಸುಣ್ಣ ಹಾಗೂ ಹೈಡ್ರೇಟೆಡ್ ಸುಣ್ಣಗಳು ತುಂಬಾ ಕ್ಷಾರಯುಕ್ತವಾಗಿರುವುದರಿಂದ ಉಪಯೋಗಿಸುವಂತಹದ್ದು ಕಷ್ಟವಾಗ್ತದೆ. ಇವುಗಳನ್ನು ಉಪಯೋಗಿಸುವುದಾದಲ್ಲಿ ತುಂಬಾ ಎಚ್ಚರಿಕೆಯಿಂದ ಉಪಯೋಗಿಸಬೇಕು. ಇವು ಬಹಳ ಬೇಗನೆ ಮಣ್ಣಿನ ಹುಳಿಯನ್ನ ತಟಸ್ಥ ಮಾಡುತ್ತವೆ. ಬೇಸಿಕ್ ಸ್ಲ್ಯಾಗ್ ಮತ್ತು ಇತರೆ ಸುಟ್ಟ ಬೂದಿಗಳು ಕಾರ್ಖಾನೆಗಳ ತ್ಯಾಜ್ಯ ವಸ್ತುಗಳಾಗಿದ್ದು ಕ್ಷಾರಯುಕ್ತವಾಗಿರುತ್ತವೆ. ಹಾಗೆ ಇಂತಹ ಬೂದಿಗಳು ಕ್ಯಾಲ್ಸಿಯಂ ಜೊತೆಗೆ ಇತರ ಸಸ್ಯ ಪೋಷಕಾಂಶಗಳು ಹೇರಳವಾಗಿರುವುದರಿಂದ ಹುಳಿ ಮಣ್ಣು ನಿರ್ವಹಣೆಯ ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ಒದಗಿಸುತ್ತವೆ. ಸುಣ್ಣಗಳ ಗುಣಮಟ್ಟವನ್ನು ನಿರ್ಧರಿಸುವುದಕ್ಕೆ ಕೃಷಿ ಸುಣ್ಣವಾದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಮಾಪಕವಾಗಿ ಉಪಯೋಗಿಸಲಾಗಿದೆ. ಯಾವುದೇ ಕಶ್ಮಲವಿಲ್ಲದೇ ಇರುವಂತಹ ಶುದ್ಧ ಕೃಷಿ ಸುಣ್ಣವನ್ನು ಶೇಕಡಾ 100% ಶುದ್ಧ ಸುಣ್ಣ ಅಂತ ಗುರುತಿಸಲಾಗಿದೆ. ಉಳಿದ ಬೇರೆ ಸುಣ್ಣಗಳ ಹುಳಿ ನಿವಾರಣೆ ಶಕ್ತಿಯನ್ನ ಈ ಸುಣ್ಣಕ್ಕೆ ಹೋಲಿಕೆ ಮಾಡಿ ಅವುಗಳ ಶುದ್ಧ ಶೇಕಡಾವಾರು ಪ್ರಮಾಣವನ್ನ ಹೇಳಲಾಗುತ್ತದೆ. ಇದನ್ನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಕ್ವಿವ್ಯಾಲೆಂಟ್ ಎಂದು ಹೇಳಲಾಗುತ್ತದೆ. ಹುಳಿ ಮಣ್ಣು ನಿರ್ವಹಣೆಯ ಕ್ರಮಗಳಲ್ಲಿ ಮುಖ್ಯವಾಗಿ ಸುಲಭವಾಗಿ ಹುಳಿ ಮಣ್ಣಿನಲ್ಲಿ ಬೆಳೆಯುವಂತಹ ಹುಳಿ ನಿರೋಧಕ ಬೆಳೆಗಳನ್ನು ಬೆಳೆಯುವಂತಹದ್ದು ಹಾಗೂ ತಳಿಗಳನ್ನು ಆಯ್ಕೆ ಮಾಡುವಂತಹದ್ದು, ಹುಳಿ ಮಣ್ಣಿಗೆ ಸೂಕ್ತ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವಂತಹದ್ದು, ವಿಶೇಷವಾಗಿ ನೈಟ್ರೇಟ್ ರೂಪದ ಗೊಬ್ಬರಗಳನ್ನು ಉಪಯೋಗಿಸಬೇಕು. ಫಾಸ್ಫೇಟ್ ಗೊಬ್ಬರಗಳನ್ನು ಕೂಡ ಹುಳಿ ಮಣ್ಣುಗಳಲ್ಲಿ ಉಪಯೋಗಿಸಬಹುದು. ಪ್ರತಿ ಬೆಳೆಗೆ ಸುಣ್ಣವನ್ನು ಬಳಸುವಂತಹದ್ದು, ಸುಣ್ಣವು ಮಣ್ಣಿನ ರಸಸಾರವನ್ನು ಹೆಚ್ಚಿಸುವುದರ ಜೊತೆಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹಾಗೂ ಸಸ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಕಬ್ಬಿಣ, ಮ್ಯಾಂಗನೀಸ್ ಹಾಗೂ ಅಲ್ಯೂಮಿನಿಯಂಗಳನ್ನು ರಾಸಾಯನಿಕವಾಗಿ ಬದಲಾಯಿಸಿ ಅವುಗಳ ವಿಷಯುಕ್ತತೆಯನ್ನು ಕಡಿಮೆ ಮಾಡುತ್ತದೆ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ. ಜಾನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೇರಿ ಗರಿಬಾಚಿ, ಸಿದ್ದಿ ಹಾಗೂ ಸಂಗಡಿಗರಿಂದ ಜಾನಪದ ಗೀತೆಗಳು. ಅಮುದ ಚಾತೀರ ಮುಖರ ಚಿಂಚೆ ಸ್ವರೂಪ ಅಮುದ ಚಾತೀರ ಮುಖರ ಚಿಂಚೆ ಸ್ವರೂಪ ಬರ ರೋಪಗೆ ಬಾಯ ಅಮಿನಾ ಬಾಯಿ ಏಚೋಪಗೆ ಬಾಯ ಅಮಿನಾ ಬಾಯಿ ಏಚೋ ಬರ ರೋಪಗೆ ಬಾಯ ಅಮಿನಾ ಬಾಯಿ ಏಚೋಪಗೆ ಬಾಯ ಅಮಿನಾ ಬಾಯಿ ಏಚೋ ಅಮಿನಾ ಅಮಿನಾ ಏ ಅಮಿನಾ ಅಮಿನಾ ಏ ಅಮಿನಾ ಅಮಿನಾ ಚಾದೆ ರಮಕರ ಅಂಬ್ಯಾ ಸ್ವರೂಪ ಏ ಅಮಿನಾ ಚಾದೆ ರಮಕರ ಅಂಬ್ಯಾ ಸ್ವರೂಪ ಕಾಯ ಬರ ರೂಪಗೆ ಬಾಯ ಅಮಿನಾ ಬಾಯಿ ಏಚೋ ಅರೆ ಕಾಯ ಬರ ರೂಪಗೆ ಬಾಯ ಅಮಿನಾ ಬಾಯಿ ಏಚೋ ಅಮಿನಾ ಅರೆ ಅಮಿನಾ ಅರೆ ಅಮಿನಾ ಏ ಅಮಿನಾ ಅರೆ ಅಮಿನಾ ಅರೆ ಅಮಿನಾ ಅಮಿನಾ ಚಾದೆ ರಮಕರ ಪೇರಿ ಸ್ವರೂಪ ಅಮಿನಾ ಚಾದೆ ರಮಕರ ಪೇರಿ ಸ್ವರೂಪ ಬರ ರೋಪಗೆ ಬಾಯ ಅಮಿನಾ ಬಾಯಿ ಏಚೋ ಕಾಯ ಬರ ರೋಪಗೆ ಬಾಯ ಅಮಿನಾ ಬಾಯಿ ಏಚೋ ಏ ಅಮಿನಾ ಏ ಅಮಿನಾ ಏ ಅಮಿನಾ ಏ ಅಮಿನಾ ಏ ಅಮಿನಾ ಏ ಅಮಿನಾ ಅಮಿನಾ ಚಾದಿ ರಮಕರ ಚಿಕ್ಕು ಸ್ವರೂಪ ಅಮಿನಾ ಚಾದಿ ರಮಕರ ಚಿಕ್ಕು ಸ್ವರೂಪ ಕಾಯ ಕಾಯ್ ಬರ ರೊಪೆಗೆ ಬಾಯ್ ಅಮಿನ ಬಾಯ್ ಏತೋ ಅರೆ ಕಾಯ್ ಬರ ರೊಪೆಗೆ ಬಾಯ್ ಅಮಿನ ಬಾಯ್ ಏತೋ ಅರೆ ಅಮಿನ ಅರೆ ಅಮಿನ ಅರೆ ಅಮಿನ ಏ ಅಮಿನ ಅರೆ ಅಮಿನ ಏ ಅಮಿನ ಅಮಿನ ಜಾದೆ ರಮಕರ ಕೇಳಿ ತೋರೋಪೋ ಅಮಿನ ಜಾದೆ ರಮಕರ ಕೇಳಿ ತೋರೋಪೋ ಕಾಯ್ ಬರ ರೊಪಗೆ ಬಾಯ್ ಅಮಿನ ಬಾಯ್ ಏತೋ ಕಾಯ್ ಬರ ರೊಪಗೆ ಬಾಯ್ ಅಮಿನ ಬಾಯ್ ಏತೋ ಅರೆ ಅಮಿನ ಅರೆ ಅಮಿನ ಏ ಅಮಿನ ಏ ಅಮಿನ ಅರೆ ಅಮಿನ ಏ ಅಮಿನ ಅಮಿನ ಚಾದೆ ರಮಕರ ಲಿಂಬು ಚೋರೋಪೋ ಅಮಿನ ಚಾದೆ ರಮಕರ ಲಿಂಬು ಚೋರೋಪೋ ಕಾಯ್ ಬರ ರೊಪಗೆ ಬಾಯ್ ಅಮಿನ ಬಾಯ್ ಏತೋ ಏ ಕಾಯ್ ಬರ ರೊಪಗೆ ಬಾಯ್ ಅಮಿನ ಬಾಯ್ ಏತೋ ಅರೆ ಅಮಿನ ಏ ಅಮಿನ ಅಮಿನ ಏ ಅಮಿನ ಅರೆ ಅಮಿನ ಏ ಅಮಿನ ಅರೆ ಅಮಿನ ಏ ಅಮಿನ ಏಕ ಮಂಗೆ ಝಾಡ ರವತೆ ಏಕ ಮಂಗೆ ಪಡ್ಯಾತ ಹೋತೆ ಏಕ ಮಂಗೆ ಝಾಡ ರವತೆ ಏಕ ಮಂಗೆ ಪಡ್ಯಾತ ಹೋತೆ ಮಾಕಾತೆ ಬಗೀತ ಹೋತೆ ಮಾಕಾತೆ ಬಗೀತ ಹೋತೆ ಏ ಮಂಗ್ಯ ಚೋ ಚೋ ಚೋ ಏ ಮಂಗ್ಯ ಚೋ ಚೋ ಚೋ ಏ ಮಂಗ್ಯ ಚೋ ಚೋ ಚೋ ಏಕ ಮಂಗೆ ಕುಪಾರ ಹೊತ್ತೆ ಏಕ ಮಂಗೆ ರೋಡಾರ ಹೊತ್ತೆ ಏಕ ಮಂಗೆ ಕುಪಾರ ಹೊತ್ತೆ ಏಕ ಮಂಗೆ ರೋಡಾರ ಹೊತ್ತೆ ಮಾಕಾತೆ ಚಳಿತ ಹೊತ್ತೆ ಏ ಮಾಕಾತೆ ಚಳಿತ ಹೊತ್ತೆ ಏ ಮಂಗ್ಯ ಚೋ ಚೋ ಚೋ ಏ ಮಂಗ್ಯ ಚೋ ಚೋ ಚೋ ಏ ಮಂಗ್ಯ ಚೋ ಚೋ ಚೋ ಮಕ್ಕಳ ಕೇಳ ಕೇಳಿ ಲಗಿಲೋ ಗಣೇಶ ಪೊಗಡೆ ಖಾಲಿ ಲಗಿಲೋ ಏ ಮಕ್ಕಳ ಕೇಳ ಕೇಳಿ ಲಗಿಲೋ ಗಣೇಶ ಪೊಗಡೆ ಖಾಲಿ ಲಗಿಲೋ ಏ ಮಕ್ಕಳ ಕೇಳ ಕೇಳಿ ಲಗಿಲೋ ಗಣೇಶ ಪೊಗಡೆ ಖಾಲಿ ಲಗಿಲೋ ಅರೆ ಗಣೇಶ ಪೊಗಡೆ ಖಾಲಿ ಲಗಿಲೋ ಗಣೇಶ ಪೊಗಡೆ ಅರೆ ಗಣೇಶ ಪೊಗಡೆ ಖಾಲಿ ಲಗಿಲೋ ಅರೆ ಖಾಲ ಗಣೇಶ ಅರೆ ಖಾಲ ಗಣೇಶ ಏ ಖಾಲ ಗಣೇಶ ಅರೆ ಖಾಲ ಗಣೇಶ ಅರೆ ಖಾಲ ಗಣೇಶ ಅರೆ ಖಾಲ ಗಣೇಶ ಏಕ ಮಂಗೆ ಪಡಿತ ಬತ್ತೆ ಏಕ ಮಂಗೆ ಬಸಿತ ಬತ್ತೆ ಏಕ ಮಂಗೆ ಬಸಿತ ಬತ್ತೆ ಏಕ ಮಂಗೆ ಪಡಿತ ಬತ್ತೆ ಏಕ ಮಂಗೆ ಬಸಿತ ಬತ್ತೆ ಮಾಕಾತೆ ಎಡಿತ ಬತ್ತೆ ಮಾಕಾತೆ ಎಡಿತ ಬತ್ತೆ ಏ ಮಂಗ್ಯ ಚೋ ಚೋ ಚೋ ಏ ಮಂಗ್ಯ ಚೋ ಚೋ ಚೋ ಏ ಮಂಗ್ಯ ಚೋ ಚೋ ಚೋ ಮಕ್ಕಳ ಕೇಳ ಕೇಳಿ ಲಗಿಲೋ ಗಣೇಶ ಪೊಗಡೆ ಖಾಲಿ ಲಗಿಲೋ ಮಕ್ಕಳ ಕೇಳ ಕೇಳಿ ಲಗಿಲೋ ಗಣೇಶ ಪೊಗಡೆ ಖಾಲಿ ಲಗಿಲೋ ಮಕ್ಕಳ ಕೇಳ ಕೇಳಿ ಲಗಿಲೋ ಗಣೇಶ ಪೊಗಡೆ ಖಾಲಿ ಲಗಿಲೋ ಅರೆ ಗಣೇಶ ಪೊಗಡೆ ಖಾಲಿ ಲಗಿಲೋ ಏ ಮನೆ ಸಪೋಗಡೆ ಖಾಲಿ ಲಗೇಲ ಅರೆ ಖಾಲ ಗಣೇಶ ಅರೆ ಖಾಲ ಗಣೇಶ ಏ ಖಾಲ ಗಣೇಶ ಏ ಖಾಲ ಗಣೇಶ ಏ ಖಾಲ ಗಣೇಶ ಅರೆ ಖಾಲ ಗಣೇಶ ಏ ಖಾಲ ಗಣೇಶ ಖಾಲ ಗಣೇಶ ಗೊಂದು ಬಾಯಿ ಬಾಯಿ ಬಾಯಿ ಗೊಂದು ಬಾಯಿಯ ಗೊಂದಳಲೀಗ ಗೊಂದು ಬಾಯ ಬಾಯ ಬಾಯ ಗೊಂದು ಬಾಯ ಗೊಂದಳಲೀಗ ಗೊಂದು ಬಾಯ ಗೊಂದಳಲೀಗ ಘರ ದಾರ ವಿಸರಲೀಗ ಗೊಂದು ಬಾಯ ಗೊಂದಳಲೀಗ ಘರ ದಾರ ವಿಸರಲೀಗ ಘರ ದಾರ ವಿಸರಲೀಗ ಏ ಘರ ದಾರ ವಿಸರಲೀಗ ಗೊಂದು ಬಾಂದು ಬಾ ಗೊಂದು ಬಾ ಗೊಂದು ಬಾಯ ಬಾಯ ಬಾಯ ಗೊಂದು ಬಾಯ ಗೊಂದಳಲೀಗ ಗೊಂದು ಬಾಯ ಬಾಯ ಬಾಯ ಗೊಂದು ಬಾಯ ಗೊಂದಳಲೀಗ ಗೊಂದು ಬಾಯ ಗೊಂದಳಲೀಗ ಪೊರ ಬಾಳ ವಿಸರಲೀಗ ಪೊರ ಬಾಳ ವಿಸರಲೀಗ ಪೊರ ಬಾಳ ವಿಸರಲೀಗ ಏ ಗೊಂದು ಬಾ ಅರೆ ಗೊಂದು ಬಾ ಏ ಗೊಂದು ಬಾ ಬಾಯ ಬಾಯ ಬಾಯ ಗೊಂದು ಬಾಯ ಗೊಂದಳಲೀಗ ಅರೆ ಬಾಯ ಬಾಯ ಬಾಯ ಗೊಂದು ಬಾಯ ಗೊಂದಳಲೀಗ ಗೊಂದು ಬಾಯ ಗೊಂದಳಲೀಗ ಶೇತ ಭಾತ ವಿಸರಲೀಗ ಶೇತ ಭಾತ ವಿಸರಲೀಗ ಏ ಶೇತ ಭಾತ ವಿಸರಲೀಗ ಏ ಗೊಂದು ಬಾ ಏ ಗೊಂದು ಬಾ ಏ ಗೊಂದು ಬಾ ಅರೆ ಬಾಯ ಬಾಯ ಬಾಯ ಗೊಂದು ಬಾಯ ಗೊಂದಳಲೀಗ ಗೊಂದು ಬಾಯ ಬಾಯ ಬಾಯ ಗೊಂದು ಬಾಯ ಗೊಂದಳಲೀಗ ಗೊಂದು ಬಾಯ ಗೊಂದಳಲೀಗ ಅಪ್ಲ ನೌರ ವಿಸರಲೀಗ ಅಪ್ಲ ನೌರ ವಿಸರಲೀಗ ಅಪ್ಲ ನೌರ ವಿಸರಲೀಗ ಏ ಗೊಂದು ಬಾ ಅರೆ ಗೊಂದು ಬಾ ಏ ಗೊಂದು ಬಾ ಗೊಂದು ಬಾಯ ಬಾಯ ಬಾಯ ಗೊಂದು ಬಾಯ ಗೊಂದಳಲೀಗ ಗೊಂದು ಬಾಯ ಗೊಂದಳಲೀಗ ಗೊಂದು ಬಾಯ ಗೊಂದಳಲೀಗ ಅಪ್ಲ ನೌರ ವಿಸರಲೀಗ ಶೇತ ಭಾತ ವಿಸರಲೀಗ ಏ ಗೊಂದು ಬಾ ಅರೆ ಗೊಂದು ಬಾ ಅರೆ ಗೊಂದು ಬಾ ಅರೆ ಗೊಂದು ಬಾ ಸಜನ ಮೇಳು ಮಕರೆ ಕೆನ್ನ ಸೋಡಿನ ತಕ ಸಜನ ಮೇಳು ಮಕರೆ ಕೆನ್ನ ಸೋಡಿನ ತಕ ಕಳೆ ಕೋಟಾಚು ಸಜನ ಮೇಳು ಮಕ ಕಳೆ ಕೋಟಾಚು ಸಜನ ಮೇಳು ಮಕ ಸಜನ ಮೇಳು ಮಕರೆ ಕೆನ್ನ ಸೋಡಿನ ತಕ ಕೆನ್ನ ಕೆನ್ನ ಸೋಡಿನ ತಕ ಅರೆ ಕೆನ್ನ ಕೆನ್ನ ಸೋಡಿನ ತಕ ಕಳೆ ಮೀಸೀಚು ಸಜನ ಮೇಳು ಮಕ ಭಜನ ಮೆಳ್ಳು ಮಕರಿ ಕೆನ್ನ ಸೊಡಿನ ತಗ ಸೊಜಿನ ಮೆಳ್ಳು ಮಕರಿ ಕೆನ್ನ ಸೊಡಿನ ತಗ ಅರೆ ಕೆನ್ನ ಕೆನ್ನ ಸೊಡಿನ ತಗ ಏ ಕೆನ್ನ ಕೆನ್ನ ಸೊಡಿನ ತಗ ಮೋಟ ನಾಚು ಸಜನ ಮೆಳ್ಳು ಮಕ ಕಾಚು ಸಜನ ಮೆಳ್ಳು ಮಕ ಸಜನ ಮೆಳ್ಳು ಮಕರೆ ಕೆನ್ನ ಸೊಡಿನ ತಕಾ